ರಾಜ್ಯದ ಆಹಾರ ಮಾರಾಟಗಾರರಲ್ಲಿ ಒಂದು ಮನವಿ. ಸಾರ್ವಜನಿಕರಿಗೆ ಸುರಕ್ಷಿತ ಮತ್ತು ಪೌಷ್ಟಿಕಾಂಶ ಭರಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಈಟ್ ರೈಟ್ ಇಂಡಿಯಾ ಅಭಿಯಾನದಡಿ ಈಟ್ ಹೆಲ್ತಿ, ಈಟ್ ಸೇಫ್ ಮತ್ತು ಈಟ್ ಸಸ್ಟೈನಬಲ್ ಅಂಶಗಳ ಕುರಿತಂತೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜನಸಾಮಾನ್ಯರು ಹೆಚ್ಚಾಗಿ ಸೇರುವಂತಹ ಪೂಜಾ ಸ್ಥಳಗಳು, ಬೀದಿ ಬದಿ ಆಹಾರ ಮಳಿಗೆಗಳು, ಶಾಲೆ, ಶಿಕ್ಷಣ ಸಂಸ್ಥೆಗಳು, ಮಾರುಕಟ್ಟೆ, ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತಲ ಆಹಾರ ಮಾರಾಟಗಾರರಿಗೆ ಫಾಸ್ಟ್ಯಾಗ್ ತರಬೇತಿ ನೀಡಿ ಪ್ರಮಾಣ ಪತ್ರ ನವೀಕರಣ ಮಾಡಿಕೊಡಲಾಗುತ್ತದೆ. ಸಂಪರ್ಕಿಸಿ 08032727335. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಔಷಧಾಡಳಿತ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ತಿಡುಗುಂದಿಯ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣ ಕೇಂದ್ರದಲ್ಲಿ ಹಣ್ಣು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಿದ್ದಣ್ಣ ಲೋಕೆ ಅವರಿಂದ ಲಿಂಬೆ ಬೆಳೆ ಕುರಿತು ಮಾಹಿತಿ. ತಜ್ಞ ವಾಣಿ. ಆಕಾಶವಾಣಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ತಿಡುಗುಂದಿಯ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಹಣ್ಣು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸಿದ್ದಣ್ಣ ಟೋಕೆ ಅವರಿಂದ ಲಿಂಬೆ ಬೆಳೆಯ ಕುರಿತ ಮಾಹಿತಿ. ಎಲ್ಲ ರೈತ ಬಾಂಧವರಿಗೂ ಮೊದಲನೇದಾಗಿ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಿದ್ದಣ್ಣ ಟೋಕೆ ಅಂತೇಳಿ. ನಾನು ಸಹಾಯಕ ಪ್ರಾಧ್ಯಾಪಕನಾಗಿ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಡುಗುಂದಿಯಲ್ಲಿ ಹಣ್ಣು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ದಿವಸ ಮುಖ್ಯವಾಗಿ ನಾನು ಲಿಂಬೆ ಬೆಳೆಯಲ್ಲಿ, ಮುಖ್ಯವಾಗಿ ನಮ್ಮ ಒಂದು ಜಿಲ್ಲೆಯ ವಾಣಿಜ್ಯ ಬೆಳೆ ಇದು, ಈ ಒಂದು ಬೆಳೆಯಲ್ಲಿ ನಾನು ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಒಂದು ಉತ್ಪಾದನಾ ತಾಂತ್ರಿಕತೆ, ಅದರ ಜೊತೆಯಲ್ಲಿ ಬಹಳ ಮುಖ್ಯವಾದಂಥ ಅಂಶ ಏನಂತಂದ್ರೆ, ನಮಗೆ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಒಂದು ಇಳುವರಿ ಪಡಲಿಕ್ಕೆ ನಾವು ಹಸ್ತಬಹಾರ ಅಂತ ಕರಿತೀವಿ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಿಗೆ ಒಂದು ಹೂಗಳನ್ನ ಬಿಟ್ಟು, ಸೊ ನಮಗೆ ಅದನ್ನ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ಹೆಚ್ಚಿಗೆ ಒಂದು ಇಳುವರಿ ಬರಲಿಕ್ಕೆ ನಾವು ಮಾಡ್ಬೇಕಂತ ಕೆಲವೊಂದು ಕೆಲಸಗಳು ಅಥವಾ ಕೆಲವೊಂದು ಪದ್ಧತಿಗಳನ್ನ ನಾನು ಇವತ್ತ ತಮ್ಮ ಜೊತೆ ಹಂಚಿಕೊಳ್ಳೋಕೆ ನಾನು ಇಲ್ಲಿ ಬಂದಿದ್ದೀನಿ. ಮೊದಲು ನಾನು ಈಗ ಒಂದು ಲಿಂಬೆ ಬೆಳೆಯಲ್ಲಿ ಉತ್ಪಾದನಾ ತಾಂತ್ರಿಕತೆಯ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೋತೀನಿ. ಸೊ ನಂತರದಲ್ಲಿ ಈ ಹೂಗಳ ನಿರ್ವಹಣೆ ಕುರಿತು ಕೆಲವೊಂದು ವಿಚಾರಗಳನ್ನು ನಾನು ಹೇಳ್ಕೊತಾ ಹೋಗ್ತೀನಿ. ತಮಗೆಲ್ಲ ಗೊತ್ತಿದ್ದಂಗೆ ಲಿಂಬೆ ಒಂದು ನಮ್ಮ ಜಿಲ್ಲೆಯ ವಾಣಿಜ್ಯ ಬೆಳೆ, ಇದನ್ನ ಬಹಳಷ್ಟು ಪ್ರದೇಶಗಳಲ್ಲಿ ನಾವು ಬೆಳೀತಾ ಇದ್ದೇವೆ. ಮೊದಲನೇದಾಗಿ ನಾವು ನಮ್ಮ ದೇಶದಲ್ಲಿ ಅಂತ ತಗೊಂಡಾಗ ಲಿಂಬೆಯ ತವರೂರು ಅಂತ ಹೇಳ್ಬೋದು ನಮ್ಮ ಭಾರತ ದೇಶ. ಸೊ ನಮ್ಮ ದೇಶದಲ್ಲಿ ಈ ಒಂದು ಬೆಳೆ ಹುಟ್ಟಿದೆ. ಸೊ ಹಿಂಗಾಗಿ ನಮ್ಮ ಒಂದು ದೇಶದಲ್ಲಿ ಬಹಳಷ್ಟು ಬೇರೆ ಬೇರೆ ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ ಇದನ್ನ ಬೆಳೀತಾ ಇದ್ವಿ. ಸೊ ಬಹುಮುಖ್ಯವಾಗಿ ಇದನ್ನ ನಾವು ಲಿಂಬೆಯ ಜಾತಿ ಹಣ್ಣುಗಳಲ್ಲಿ ಒಂದಾಗಿರೋದಂತ ಹಣ್ಣು ಇದು. ಸೊ ಲಿಂಬೆಯ ಜಾತಿ ಹಣ್ಣುಗಳಲ್ಲಿ ಇದು ಮೂರನೇ ಒಂದು ಪ್ರಮುಖವಾದಂತ ಹಣ್ಣು. ಸೊ ಮೊದಲನೇದಾಗಿ ಮೌಸಂಬಿ ಬರುತ್ತೆ, ಕಿತ್ತಳೆ, ನಂತರ ಮೂರನೇ ಸ್ಥಾನದಲ್ಲಿ ಈ ಲಿಂಬೆ ಬೆಳೆ ನಮಗೆ ಒಂದು ಲಿಂಬೆ ಜಾತಿ ಹಣ್ಣುಗಳಲ್ಲಿ ಪ್ರಮುಖವಾದ ಮೂರನೇ ಹಣ್ಣಿನ ಬೆಳೆ ಅಂತ ನಾವು ಹೇಳ್ಬೋದು. ಇದಕ್ಕಿಂತ ಮುಂಚೆ ಒಂದು ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಳೋಕೆ ಕೇಳಪಡ್ತೀನಿ ನಾನು. ಮೊದಲನೇದಾಗಿ ನಮ್ಮ ಭಾರತ ದೇಶದಲ್ಲಿ ಇದನ್ನ ಸರಿಸುಮಾರು 250,000 ಹೆಕ್ಟರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ನಾವು ಬೆಳೀತಾ ಇದ್ದೀವಿ. ಸೊ ಈ ಒಂದು ಪ್ರದೇಶದಿಂದ ನಾವು 2,546,000 ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆಯನ್ನು ನಾವು ಮಾಡ್ತಿದ್ದೀವಿ. ಉತ್ಪಾದಕತೆ ಅಂತ ತಗೊಂಡಾಗ 10.8 ಮೆಟ್ರಿಕ್ ಟನ್ನಷ್ಟು ಉತ್ಪಾದಕತೆ ನಮ್ಮ ದೇಶದಲ್ಲಿ ಇದೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲೇ ಬೇರೆ ಬೇರೆ ರಾಜ್ಯಗಳಾದಂಥ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಪಂಜಾಬ್, ಕರ್ನಾಟಕ, ಬಿಹಾರ್, ಹೀಗೆ ಬಹಳಷ್ಟು ರಾಜ್ಯಗಳಲ್ಲಿ ಈ ಒಂದು ನಾವು ಬೆಳೆಯನ್ನು ಬೆಳೀತಿದ್ದೀವಿ. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂತ ಬಂದಾಗ ಈ ಒಂದು ಇತ್ತೀಚಿನ ಒಂದು ಒಂದು ಅಂಕಿಅಂಶಗಳನ್ನು ನೋಡಿದಾಗ ಸರಿಸುಮಾರು ಒಂದು 15,000 ಹೆಕ್ಟರ್ ಪ್ರದೇಶದಲ್ಲಿ ಈ ಒಂದು ಬೆಳೆಯನ್ನು ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳೀತಾ ಇದ್ದೀವಿ. ಸೊ ಈ ಒಂದು 15,000 ಹೆಕ್ಟರ್ ಪ್ರದೇಶದಲ್ಲಿ ಶೇಕಡ 75%ರಷ್ಟು ಪ್ರಮಾಣವನ್ನು ನಾವು ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಬೆಳೀತಾ ಇದ್ದೀವಿ. ಈ ಒಂದು ಅಂದಾಜಿನ ಪ್ರಕಾರ ನಮ್ಗೆ ಗೊತ್ತಾಗುತ್ತೆ ನಮ್ಮ ಬಿಜಾಪುರ ಜಿಲ್ಲೆಯ ಒಂದು ಬಹುಮುಖ್ಯವಾದಂಥ ಮತ್ತು ಬಹಳ ಒಂದು ವಾಣಿಜ್ಯವಾದ ಬೆಳೆ ನಮ್ಮ ಜಿಲ್ಲೆಯದು ಅಂತ ನಾವು ಇಲ್ಲಿ ಹೇಳಬಹುದು. ತಮಗೆಲ್ಲ ಗೊತ್ತಿದ್ದಂಗೆ ಈ ಒಂದು ಬೆಳೆಯನ್ನು ನಾವು ಬೇರೆ ಬೇರೆ ಒಂದು ಮೂಲಕ ಉಪಯೋಗನ ಮಾಡ್ತೀವಿ. ಪ್ರತಿದಿನದ ನಾವು ಚಟುವಟಿಕೆಗಳಲ್ಲಿ, ಪ್ರತಿಯೊಂದು ಆಹಾರದಲ್ಲಿ ಇದನ್ನು ಬಳಸ್ತೀವಿ. ಸೊ ಮುಖ್ಯವಾಗಿ ಈ ಒಂದು ಹಣ್ಣಿನಲ್ಲಿ ಸಿ ಜೀವಸತ್ವ ಹೆಚ್ಚಿನ ಒಂದು ಅಧಿಕ ಪ್ರಮಾಣದಲ್ಲಿ ಈ ಒಂದು ಬೆಳೆ ಹಣ್ಣಿನ ಬೆಳೆಯಲ್ಲಿ ಇದೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಬೇಸಿಗೆ ಕಾಲದಲ್ಲಿ ಈ ತಂಪು ಪಾನೀಯಗಳನ್ನು ಮಾಡೋದ್ರಲ್ಲಿ ನಾವು ಇದನ್ನು ಯಥೇಚ್ಛವಾಗಿ ಇದನ್ನು ಬಳಸ್ತೀವಿ. ಅದರ ಜೊತೆಯಲ್ಲಿ ಉಪ್ಪಿನಕಾಯಿ ಹಾಕೋದ್ರಲ್ಲಿ ಅಥವಾ ಸಿಟ್ರಿಕ್ ಆಮ್ಲನ ತಯಾರು ಮಾಡೋದ್ರಲ್ಲಿ ಬಹಳಷ್ಟು ಒಂದು ಈ ಸೌಂದರ್ಯವರ್ಧಕಗಳು ಏನು ಬರ್ತಾವಲ್ಲ, ಈ ಸೌಂದರ್ಯವರ್ಧಕಗಳಲ್ಲಿ ಬಹುಮುಖ್ಯವಾದಂಥ ಈ ಹಣ್ಣನ್ನು ನಾವು

ಸಾಗುತ್ತಿ ಹೌ ದಿವಸ ಬಹುದಿನ ಹೋಗಿ ಮಾಡಿ ಪಾಯಸ ಸಾಗುತ್ತಿ ಹೌ ದಿವಸ ಬಹುದಿನ ಹೋಗಿ ಮಾಡಿ ಪಾಯಸ ಯೋಗಿ ರಾಜ ಶಿಶು ನಾಳ ದೀಶ ಆ ತನಾಗಿ ಪರಾತ್ಪರ ಬ್ರಹ್ಮರೋಪನಿ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗುಡಿಯ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಗಟ್ಟಿ ಮಾಳ್ಪರಿಲ್ಲ ಸೋರುತಿಹುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ ಕಳಕ ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಸರಿದು ಕೀಲ ಸಡಲಿ ಮುರುಕು ತೊಲೆಯು ಹುಳುಕು ಜಂತಿ ಕೊರೆದು ಸರಿದು ಕೀಲ ಸಡಲಿ ಹೊರಕು ಚಪ್ಪರ ಜೀರು ಗುಂಡೆ ಮೇಲಕ್ಕೇರಿ ಹೋಗಲಾರೆ ಸೋರುತ್ತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಗುದು ಮನೆಯ ಮಾಳಿಗೆ ಕರಕಿ ಹುಲ್ಲು ಕಸವು ಬಿತ್ತಿ ದುರಿತ ಬವದಿ ಇರುವೆ ಮುತ್ತಿ ಕರಕಿ ಹುಲ್ಲು ಕಸವು ಬಿತ್ತಿ ದುರಿತ ಬವದಿ ಇರುವೆ ಮುತ್ತಿ ಮಳೆಯ ಬರದಿ ತಿಳಿಯ ಮಣ್ಣು ಒಳಗ ಹೊರಗು ಏಕವಾಗಿ ಸೋರುತ್ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತ್ತಿಹುದು ಮನೆಯ ಮಾಳಿಗೆ ಕಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಕಾಂತ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಎಂತ ಶಿಶುವಿ ನಾಳ ದೀಶ ಎಂತ ಶಿಶುವಿ ನಾಳ ದೀಶ ನಿಂತು ಪೊರೆವನು ಎಂದು ನಂಬಿದೆ ಸೋರು ತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿಗುದು ಮನೆಯ ಮಾಳಿಗೆ ಸೋರು ತಿಗುದು ಮನೆಯ ಮಾಳಿಗೆ ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಗುಮ್ಮಟನಗರಿ